ಕೆಜಿ ಯುಕೆಜಿ ಅಂಗನವಾಡಿ ಕೇಂದ್ರಗಳ ಆರಂಭ. ಬೆಳಗಾವಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನ, ಇದೇ ಪ್ರಥಮ ಬಾರಿಗೆ ವೆಬ್ಕಾಸ್ಟಿಂಗ್ ಮೂಲಕ ನೇರ ಪ್ರಸಾರ. ಸರ್ಕಾರಿ ಯೋಜನೆಗಳ ಲಾಭ ಜನರ ಮನೆ ಬಾಗಿಲಿಗೆ ತಲುಪಿಸಲು ಜಿಲ್ಲಾಧಿಕಾರಿಗಳ ನಡೆ ಗ್ರಾಮಗಳ ಕಡೆ ಕಾರ್ಯಕ್ರಮ, ಸಚಿವ ಡಾ ಕೆ ಸುಧಾಕರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಸಮಯ ಆಗಿದೆ 6:51. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮಿಡಿಂಗ್ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಈಗ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕೇಳೋಣ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ. ಸ್ವಾತಂತ್ರ್ಯದ ಬಂಗಾರದ ಹಬ್ಬಕ್ಕೆ ಸರಳತೆಯೇ ಸಿಂಗಾರವು ಇಂದು ಬರೆವ ಕಪ್ಪಕ್ಕೆ ಭಾರತೀಯ ಸ್ವಾತಂತ್ರ್ಯದ ಬಂಗಾರದ ಹಬ್ಬಕ್ಕೆ ಸರಳತೆಯೇ ಸಿಂಗಾರವು ಇಂದು ಬರೆವ ಕಪ್ಪಕ್ಕೆ ಒಬ್ಬರಲ್ಲ ಇಬ್ಬರಲ್ಲ ಹೋರಾಟದ ಕಣದಲ್ಲಿ ತಬ್ಬಿಕೊಳ್ಳುವೆ ಅವರನ್ನೆಲ್ಲ ದೇಶಭಕ್ತಿ ಋಣದಲ್ಲಿ ಭಾರತೀಯ ಸ್ವಾತಂತ್ರ್ಯದ ಬಂಗಾರದ ಹಬ್ಬಕ್ಕೆ ಸರಳತೆ ಸಿಂಗಾರವು ಇಂದು ಬರೆದ ಕಬ್ಬಕ್ಕೆ ಪ್ರಜಾತಂತ್ರ ಧ್ವಜವನೆತ್ತಿ ಸಾಗಿ ಬಂದೆ ಬೆಲ್ಲಿಗೆ ಹಳ್ಳ ಕೊಳ್ಳಗಳನ್ನು ದಾಟಿ ಎಡವಿದರೂ ಬೆಲ್ಲಗೆ ಮೂರು ಬಗೆಯ ಮುಳ್ಳು ಕಂಟಿ ಚುಚ್ಚಿ ರಕ್ತ ಕಾಲಿಗೆ ನೋವನೆಲ್ಲ ಸಹಿಸಿಕೊಂಡ ಭಾವ ನಮ್ಮ ಪಾಲಿಗೆ ಭಾರತೀಯ ಸ್ವಾತಂತ್ರ್ಯದ ಬಂಗಾರದ ಹಬ್ಬಕ್ಕೆ ಸರಳತೆ ಸಿಂಗಾರವು ಇಂದು ಬರೆವ ಕಬ್ಬಕ್ಕೆ ಮನಸ್ಸು ಕೂಡಿದಂತೆ ಹಾಡಿನ ಶ್ರುತಿ ಲಯಗಳು ಸದ್ಭಾವನೆ ತೆರೆಯಬಹುದು ಅಭ್ಯುದಯದ ಬಾಗಿಲು ಭಾರತೀಯ ಸ್ವಾತಂತ್ರ್ಯದ ಬಂಗಾರದ ಹಬ್ಬಕ್ಕೆ ಸರಳತೆ ಸಿಂಗಾರವು ಇಂದು ಬರೆವ ಕಬ್ಬಕ್ಕೆ ಎಂದಿನಂತೆ ಬಂದುದಲ್ಲ ಇಂದು ಬೆಳಗುವೀ ದಿನ ನೂರು ಅಗ್ನಿ ಕುಂಡದಲ್ಲಿ ಪುಟಗೊಂಡಿದೆ ಜನಮನ ಶತಮಾನದ ಹೊರಳು ದಾರಿ ಸರ್ವೋದಯ ಕರ್ಮಕ್ಕೆ ಧರ್ಮಚಕ್ರ ಉರುಳುತ್ತಿರಲಿ ಆ ಕನಸಿನ ತೀರಕ್ಕೆ

ರಾಷ್ಟ್ರ ಕಟ್ಟುವ ಗಟ್ಟಿ ರಾಷ್ಟ್ರ ಕಟ್ಟುವ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಆಲಿಸಿದರೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು, ರಾಷ್ಟ್ರ, ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ನಿಮಗೆ ಜಾಹೀರಾತು ವಿಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇದೆಯಾ? ಮಾರ್ಕೆಟಿಂಗ್ನಲ್ಲಿ ಅನುಭವ ಇದೆಯಾ? ಹಾಗಿದ್ರೆ ಬೆಂಗಳೂರು ಆಕಾಶವಾಣಿಯಲ್ಲಿ ಜಾಹೀರಾತು ಪ್ರತಿನಿಧಿಗಳು ಅಂದರೆ ಕ್ಯಾನ್ವಾಸರ್ಗಳಾಗಿ ಕೆಲಸ ಮಾಡೋದಕ್ಕೆ ಇಲ್ಲೊಂದು ಸದವಕಾಶ. ಆಸಕ್ತ ಯುವಕ ಯುವತಿಯರು ಅರ್ಜಿಗಳನ್ನು ಸಲ್ಲಿಸಬಹುದು. ನಿಮ್ಮ ಎರಡು ಭಾವಚಿತ್ರದೊಂದಿಗೆ ಅರ್ಜಿಯಲ್ಲಿ ಹೆಸರು, ವಯಸ್ಸು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ, ಜೊತೆಗೆ ಇಬ್ಬರು ವ್ಯಕ್ತಿಗಳಿಂದ ಪರಿಚಯ ದೃಢೀಕರಣ ಪತ್ರವನ್ನು ತಪ್ಪದೆ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಶುಲ್ಕ 590 ರೂಪಾಯಿಗಳು. ಇದನ್ನು ಡಿಡಿ ಅಥವಾ ಆರ್ಟಿಜಿಎಸ್ ಮೂಲಕ ಸಲ್ಲಿಸಬಹುದು. ಅರ್ಜಿ ನಮೂನೆಗೆ ಹಾಗೂ ಹೆಚ್ಚಿನ ಮಾಹಿತಿಗೆ ಬೆಂಗಳೂರು ಆಕಾಶವಾಣಿಯ ವಾಣಿಜ್ಯ ವಿಭಾಗವನ್ನು ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11 ಸಂಜೆ 4 ನಡುವೆ ಸಂಪರ್ಕಿಸಿ. ನಿಮ್ಮ ಬಿಡುವಿನ ಸಮಯವನ್ನು ಸದುಪಯೋಗಪಡಿಸಿಕೊಂಡು ದುಡಿಯೋದಕ್ಕೆ ಇದೊಂದು ಸುವರ್ಣಾವಕಾಶ. ಬನ್ನಿ, ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶದ ಅತಿದೊಡ್ಡ ರೇಡಿಯೋ ಜಾಲ ಆಕಾಶವಾಣಿಯೊಂದಿಗೆ ಕೈಜೋಡಿಸಿ. ಸಮಯ ಆಗಿದೆ 7:02. ಆಕಾಶವಾಣಿ ಬೆಂಗಳೂರು. ಹಾಯ್ ದೋಣಿ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು. ಪ್ರತಿ ಕ್ಷಣದಲ್ಲಿ ಪ್ರಾರ್ಥನೆಯಲ್ಲಿ ಕಾಡುವೆ ತಕೆ ಸೂರ್ಯನಂತೆ ನಾ ಹೊಳೆವಾದು ಭೂಮಿಯಂತೆ ನೀ ಬಾ ಸವಿಯೋ ಸವಿಯೋ ಉಲವ ನೆನಪು ಹೃದಯ ನಿಧಿಯೇ ಅನುರಾಗ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಲ್ ಅವರ ದನಿಯಲ್ಲಿ ಸವಿ ಸವಿ ನೆನಪು ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಾ. ಆರ್ಪಿ ಪಟ್ನಾಯಕ್ ಅವರ ಸಂಗೀತಕ್ಕೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆ. ಮೂಡಿ ಬಂತು ಮೋಹ ಕಥೆಯಾಗಿ ಕಾಡಿತು ಮೂಡಿತು ನೀ ಗದ್ಯ ತುಳತ್ತೀರ ಪದ್ಯದ ಮಧ್ಯದ ಅದ್ಭುತ ಭಾವಾರ್ಥವೇ ಸವಿಯೋ ಸವಿಯೋ ಉಲವಾನ ಬೇಡಿ ಅಮೃತದ ಧಾರೆ ಚೆಲ್ಲಿ ತಂಪಾಯ್ತು ಜೀವಕ್ಕೆ ಭಾವಕ್ಕೆ ಮುಂಜಾನೆ ಮಂಜಿನಲ್ಲೂ ಚುಮುಗೊಡುವ ಬೆಳಗಿನಲ್ಲೂ ಬಿಸಿಯಾಯ್ತು ಮೈಗೂ ಮನಸ್ಸಿಗೂ ನೀ ಬೆಚ್ಚಾನೆ ಪ್ರೀತಿಯ ಹುಚ್ಚಿನ ಮೆಚ್ಚಿನ ಇಚ್ಛೆಯ ಹೆಣ್ಣಲ್ಲವೇ ನೀ ಬೆಚ್ಚಾನೆ ಪ್ರೀತಿಯ ಹುಚ್ಚಿನ ಮೆಚ್ಚಿನ ಇಚ್ಛೆಯ ಗಂಡಲ್ಲವೇ ಸವಿಯು ಸವಿಯು ಒಲವ ನೆನಪು ಎದೆಯ ನಿಧಿಯೇ ಅನುರಾಗ ಕ್ಷಣದಲ್ಲಿ ಪ್ರಾರ್ಥನೆಯಲ್ಲಿ ಕಾಡುವೇತಗೆ ಕ್ಷಣದಲ್ಲಿ ಪ್ರಾರ್ಥನೆಯಲ್ಲಿ ಕಾಡುವೇತಗೆ ಸೂರ್ಯನಂತೆ ನ ಹೊಳೆವಾಗ ಭೂಮಿಯಂತೆ ನಿವಾರಿ ತುಂಬುತ್ತಿದೆ ನನ್ನ ಗೆಳತಿ ಹಸಿರು ಮೂಡುತ್ತಿದೆ ಉಸಿರು ಕಾಯುತ್ತಿದೆ ಕೇಳೇ ಸುಮತಿ ಸೌಂದರ್ಯದ ಪ್ರತಿರೂಪವೇ ನೀನು ನನ್ನ ಚೆಲುವೆ ನೆಂಚಿನ ಕಂಗಳು ಸೆಳೆದು ನನ್ನನ್ನು ಪ್ರೀತಿಸು ಎಂದಿದೆ ಬಳಸಿ ನಿನ್ನನ್ನು ನಾನು ಓದಿದೆ ಮೌನದ ಭಾಷೆ ಎಲ್ಲ ಹೇಳಿದೆ ಕಣ ಕಣವು ನನಗೆಂದೇ ಅರಳಿದೆ ಸೆಲೆವ ನಿನ್ನ ಬಳುಕಾಟ ಸೂಜಿಗಲ್ಲಾಗಿದೆ ನಿನಗೆ ನನ್ನ ತನು ಮನವು ಎಂದೆಂದು ಮೀಸಲು ಯಾರು ನಿನ್ನ ತೋಳಿಂದ ಸತ್ಯವಾ ಜೊತೆ ಒಲವು ತುಂಬುತ್ತಿದೆ ನನ್ನ ಗೆಳತಿ. ಸೌಂದರ್ಯದ ಪ್ರತಿರೂಪವೇ ನೀನು ನನ್ನ ಚಲುಗೆ. ಕಣ್ಣಿನ ಒಗತನು ನಾನು ಓದಿದೆ. ಪ್ರೀತಿಸು ಎಂದಿದೆ ಬಳಸಿ ನಿನ್ನೆ. ಗಾಂಜವಾಲ ಹಾಗೂ ಚಿತ್ರ ಅವರ ಸ್ವರದಲ್ಲಿ ಎಂಎನ್ ವ್ಯಾಸರಾವ್ ಅವರ ಗೀತೆಯನ್ನು ಕೇಳುತ್ತಿದ್ದೀರಿ. ಎಂಪಿ ನಾಯ್ಡು ಅವರ ಸಂಗೀತವಿದೆ ಅಮೃತವಾಣಿ ಚಿತ್ರದ ಈ ಹಾಡಿಗೆ. ಚೆಲುವನ್ನು ನೋಡುತ್ತ ಕೊರಗಿದ ನಿನ್ನ ಕಾಂತಿ ತನಗಿರದೆ ಸವೆ ಸವೆದು ಕರಗಿದ. ಪ್ರೇಸಿ ನನ್ನ ರೂಪಸಿ ತರುವೆ ರೋಮಾಂಚನ. ಪ್ರೇಸಿ ನನ್ನ ರೂಪಸಿ ತರುವೆ ರೋಮಾಂಚನ. ಕಾಯುತ್ತಿದೆ ಕೇಳೆ ಸುಮತಿ ಮಿಂಚಿರ ಕಂಗಳು ಸೆಳೆದು ನನ್ನನ್ನು ಬಳಸಿ ನನ್ನ. ಗಜಪಡೆ ಚಿತ್ರದ ಹಾಡು ಬರೆದಿದ್ದಾರೆ ಅಭಿಜಿತ್ ಮಹೇಶ್, ಸಂಗೀತ ನೀಡಿದ್ದಾರೆ ಅಭಿಲಾಷ್ ಮತ್ತು ಜೋಯಲ್, ಹಾಡಿದ್ದಾರೆ ಚಿಂತನ್ ವಿಕಾಸ್. ಸರಿಯಾದ ಸಂಜೆ ಹೊತ್ತಲ್ಲಿ ಸರಿಯಾದೆ ನೀನು ಕಣ್ಣಲ್ಲಿ ಮರೆಯಾಗ ಮುನ್ನ ಹೇಳು ನೀ ಮತ್ತೆಲ್ಲಿ ನಿನ್ನ ಕಾಣಲಿ. ನನ್ನ ಪಾಡಿಗೆ ನಾನು ಹಾಯಾಗಿ ನಿನ್ನ ಮಾಡಿಗೆ ಮರುಳು ಅಲೆ ಮಾರಿನ ನೆಲೆ ನೀನಾಗಿ ಕೂನಗೆಯೊಂದ ನೀ ಬೀರಲು. ಮರೆತೇ ಬಿಡುವೆ ನೀ ನನ್ನ ಎಂಬ ಇರಗಳೇ ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಇಷ್ಟ ನಿನ್ನಿಷ್ಟವೇ ನನ್ನ ಇಷ್ಟ ಅಲ್ಲವೇ, ನೂರಾರು ಕನಸುಗಳಲ್ಲಿ ನೀನಿರುವ ಕನಸೇ ಇಷ್ಟ, ನಿನ್ನ ಕನಸೇ ಕಾಣದ ಬದುಕು ಸಾಧ್ಯವೇ. ನೀ ನಡೆಯೋ ಹೆಜ್ಜೆಗಳು ಬೆರಳು ಗುರುತು ನಾನಾಗಿರುವೆ, ನೀನಾಡೋ ಮಾತುಗಳಲ್ಲಿ ಕೊರಳ ಬಳಕು ನಾನಾಗಿರುವೆ, ರೆಕ್ಕೆಗಳ ಚಪ್ಪಾಳೆ ಕೇಳುತ್ತಿರುವೆ. ಹೃದಯಗಳಲ್ಲಿ ನೀ ಕೊಡುವ ಹೃದಯದ ಇಷ್ಟ, ನಿನ್ನಿಷ್ಟವೇ ನನ್ನ ಇಷ್ಟ ಅಲ್ಲವೇ. ಅಲೆಗಳಿಗೆ ಕಡಲ ಮುತ್ತು ಮುತ್ತಿಟ್ಟ ಕಥೆಯನ್ನ ಹೇಳುವ ಮನಸ್ಸಾಯ್ತು ಕಿವಿಗೊಟ್ಟು ಬರಬಾರದೆ. ಕಿವಿ ಕಚ್ಚಿ ನಾ ಅವಳು ಕಚ್ಚಿ ನಾಚುತ್ತ ನೀರಾಗಿ ನಡುಗುತ್ತ ನವಿಲಾಗಿ ಮೈಯೆಲ್ಲ ಮಂಜಾಗದೆ. ಮಂಜಾದರೆ ಪಂಜಾಗುವೆ ಎಲ್ಲಕ್ಕೂ ಕಾರಣ ನೀನೇ. ಹೃದಯಗಳಲ್ಲಿ ನೀ ಕೊಡುವ ಹೃದಯದ ಇಷ್ಟ, ನಿನ್ನಿಷ್ಟವೇ ನನ್ನ ಇಷ್ಟ ಅಲ್ಲವೇ. ಹೃದಯದ ಇಷ್ಟ ನಿನ್ನಿಷ್ಟದ ನನ್ನ ಇಷ್ಟ ಅಲ್ಲವೇ ನೂರಾರು ಕನಸುಗಳಲ್ಲಿ ನೀನಿರುವ ಕನಸಿ ಇಷ್ಟ ನಿನ್ನ ಕನಸೆ ಕಾಲದ ಬದುಕು ಸಾಧ್ಯವೇ ನೀನಡೆಯೋ ಹೆಜ್ಜೆಗಳಲ್ಲಿ ಚಪ್ಪಾಳೆ ಕೇಳುತ್ತಿರುವೆ ರಮೇಶ್ ಕೃಷ್ಣ ಅವರು ಸಂಗೀತ ನೀಡಿದ್ದ ನೀನೆಲ್ಲೋ ನಾನಲ್ಲಿ ಚಿತ್ರದ ಹಾಡನ್ನ ಕೇಳಿದ್ರಿ. ನೀನು ಬಚ್ಚಿಕೊಂಡೆನು ನಾನು ಹಾಡು ಹಾಡಿದೆ ನಿನ್ನ ಕಂಡ ದಿನವೇ ಸೋತು ಶರಣದೆ ನಾನು ಸಂತೋಷ್ ಮತ್ತು ಅಪೂರ್ವ ಅವರು ಹಾಡಿದ ಮೈ ಗ್ರೀಟಿಂಗ್ಸ್ ಚಿತ್ರದ ಹಾಡನ್ನ ಕೇಳಿದ್ರಿ. ಸಂಗೀತ ಸಂಯೋಜನೆ ಎಂಎಸ್ ಮಾರುತಿಯವರದು. ಇದೀಗ ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ತಾರಕ್ ಚಿತ್ರದ ಹಾಡು. ಜೊತೆಯಾಗಿದ್ದಾರೆ ಶ್ರೇಯಾ ಘೋಷಲ್. ಜಯಂತ್ ಕಾರ್ಕಿಣಿಯವರ ಈ ಗೀತೆಗೆ ಅರ್ಜುನ್ ಜನ್ಯ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಕೇಳಿ ತಾರಕ್ ಚಿತ್ರದ ಈ ಹಾಡು ಶ್ರೇಯಾ ಘೋಷಲ್ ಹಾಗೂ ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಗಳಲ್ಲಿ. ಮಾತಾಡು